ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ನಿಗಮಾಂತ ಮಹಾದೇಶಿಕರ ದಯಾಶತಕ ಸ್ತೋತ್ರದಲ್ಲಿ 96ನೆಯ ಶ್ಲೋಕ. ಸಂತನ್ಯಮಾನಮಪರಾಧಗಣಂ ವಿಚಿಂತ್ಯ ತ್ರಸ್ಯಾಮಿ ಹಂತ ಭವತೀಂ ಚ ವಿಭಾವಯಾಮಿ ಅನ್ಹಾಯ ಮೇ ವೃಷಗಿರೀಶದಯೇ ಜಹೀಮಂ ಆಶೀವಿಷ ಗ್ರಹಣ ಕೇಳಿ ನಿಭಾಮವಸ್ಥಾಂ. ವೃಷಗಿರೀಶದಯೇ ಶ್ರೀನಿವಾಸನ ದಯೆಯೇ, ಸಂತನ್ಯಮಾನಂ ಪ್ರವಾಹದಂತೆ ಅವಿಚ್ಛಿನ್ನವಾಗಿ ನನ್ನಿಂದ ಆಗುತ್ತಿರುವ ಅಪರಾಧಗಣಂ ಅಪರಾಧ ಅವುಗಳ ಸಮೂಹಗಳನ್ನು ವಿಚಿಂತ್ಯ ವಿಮರ್ಶೆ ಮಾಡಿ ನೋಡಿದಾಗ ತ್ರಸ್ಯಾಮಿ ಬಹಳ ಭೀತನಾಗುತ್ತೇನೆ. ಹಂತ ಅಯ್ಯೋ ಕಷ್ಟ ಕಷ್ಟ. ಭವತೀಂಚ ಸರ್ವಾಪರಾಧ ಸಹಿಷ್ಣುವಾದ ನಿನ್ನನ್ನು ವಿಭಾವಯಾಮಿ ಭಾವಿಸಿ ನಿರ್ಭಯನಾಗುತ್ತೇನೆ. ಆಶೀವಿಷ ಗ್ರಹಣ ಕೇಳಿ ನಿಭಾಂ ಸರ್ಪವನ್ನು ಹಿಡಿಯುವ ಲೀಲೆಗೆ ಸಮನಾದ ಇಮಾಂ ಮೇ ಅವಸ್ಥಾಂ ಈ ನನ್ನ ಪರಿಸ್ಥಿತಿಯನ್ನು ಅನ್ಹಾಯ ಜಹಿ ಶೀಘ್ರವಾಗಿಯೇ ನಾಶಪಡಿಸುವವಳಾಗು ಅಂತ ಇಲ್ಲಿ ದಯಾದೇವಿಗೆ ಪ್ರಾರ್ಥನೆ. ನನ್ನನ್ನು ಸಾಹಸ ಮಾಡದೇ ಇರುವಂತೆ ಅನುಗ್ರಹಿಸಿ ದಯಾದೇವಿಯೇ ನೀನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರು. ಏಕೆಂದರೆ ನಾನಾಗಿಯೇ ಈ ಸಾಹಸಗಳನ್ನು ಎಂದರೆ ಶಾಸ್ತ್ರೋಲ್ಲಂಘನೆಯನ್ನು ಬಿಡಲು ಅಶಕ್ತನಾಗಿದ್ದೇನೆ. ಭಗವಂತನನ್ನು ನನ್ನನ್ನು ಹಿಡಿಯಲು ದಯೆ ಎಂಬ ಬಲೆಯನ್ನು ಬೀಸಲು ಬಹಳ ದೂರ ಓಡಿ ಹೋಗುತ್ತೇನೆ. ಅನೇಕ ಅಪರಾಧಗಳನ್ನು ಮಾಡಲು ಉದ್ಯುಕ್ತನಾಗಿದ್ದೇನೆ. ಅದನ್ನು ನೆನೆದರೆ ಬಹಳ ಭಯವಾಗುತ್ತದೆ. ಆಗ ತಕ್ಷಣವೇ ದಯಾ ಪ್ರಭಾವವನ್ನು ಜ್ಞಾಪಿಸಿಕೊಳ್ಳುತ್ತೇನೆ. ತಕ್ಷಣವೇ ನನ್ನ ಭಯವೆಲ್ಲ ನಾಶವಾಗಿಬಿಡುತ್ತೆ. ಹೀಗೆ ಭಯಾಭಯಗಳ ನಡುವೆ ಇರುತ್ತಿದ್ದೇನೆ. ಆದ್ದರಿಂದ ನನ್ನ ಈ ಅಪರಾಧ ಮಾಡುವ ಸ್ವಭಾವವನ್ನು ತಕ್ಷಣವೇ ನಿವಾರಿಸು ಎಂದು ಪ್ರಾರ್ಥಿಸುತ್ತಾರೆ. ಸಂತನ್ಯಮಾನಂ ಅಪರಾಧಗಳಂ ವಿಚಿಂತ್ಯ, ಈ ಅಪರಾಧಗಳ ಸಂತತಿಯೇ ಮಾಡ್ತಾ ಇದ್ದೀನಲ್ಲ, ಅದನ್ನು ಚೆನ್ನಾಗಿ ಆಲೋಚನೆ ಮಾಡಿ ನೋಡಿದ್ರೆ ತ್ರಸ್ಯಾಮಿ ಭಯ ಪಡ್ತಾ ಇದ್ದೇನೆ. ಅಂತ ಭವತೀಂಚ ವಿಭಾವಯಾಮಿ, ತಕ್ಷಣವೇ ನಿನ್ನನ್ನು ಸ್ಮರಿಸಿದರೆ ಹರ್ಷ ಉಂಟಾಗುವುದು. ಒಂದಾದ ಮೇಲೊಂದು ಹೀಗೆ ಭಯ ಮತ್ತು ಹರ್ಷಗಳು ಬರುತ್ತಲೇ ಇವೆ. ಅಂತಹ ಅವಸ್ಥೆಯಲ್ಲಿದ್ದೇನೆ ನಾನು. ಅನ್ಹಾಯಮೇ ವೃಷಗಿರೀಶ ದಯೇ ಜಹೀಮಾಂ ಆಶೀವಿಷ ಗ್ರಹಣ ಕೇಳಿ ನಿಭಾಮವಸ್ಥಾಂ. ಈ ಅಪರಾಧಗಳು ವಿಷಪೂರಿತವಾದ ಸರ್ಪಗಳಂತೆ ಇವೆ. ಇಂತಹ ಭಯಂಕರವಾದ ಸರ್ಪಗಳೊಡನೆ ಆಟವಾಡಲು ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇದು ಗರುಡ ಮಂತ್ರವನ್ನು ಅಭ್ಯಾಸ ಮಾಡುವವನು ಸರ್ಪವನ್ನು ಹಿಡಿಯಲು ಹೋಗುವಂತೆ ಹೋಗುವ ಆಟದಂತೆ ಇರುವುದು. ಅಂಥವನಿಗೆ ಸರ್ಪದ ಕ್ರೌರ್ಯವನ್ನು ವಿಚಾರ ಮಾಡಿದಾಗ ತ್ರಾಸವು, ಮಂತ್ರದ ವೈಭವವನ್ನು ವಿಚಾರ ಮಾಡಿದಾಗ ಭಯಹಾನಿಯು ಉಂಟಾಗುವುದು. ನಮ್ಮ ಅವಸ್ಥೆಯು ಹಾಗೆಯೇ ಇದೆ. ನನ್ನ ಈ ಕ್ರೀಡೆಯನ್ನು ನಿನ್ನ ದಯಾ ಕ್ರೀಡೆಯು ನಾಶಗೊಳಿಸಲಿ ಎಂದು ಪ್ರಾರ್ಥಿಸುತ್ತಾರೆ. ಎಂದರೆ ನಾವು ಇದುವರೆಗೂ ಮಾಡಿರುವ, ಈಗಲೂ ಮಾಡುತ್ತಿರುವ ಮತ್ತು ಮುಂದೆಯೂ ಮಾಡುವ, ಭಾಷ್ಯಕಾರರು ಹೇಳುವ ಹಾಗೆ ಆರಬ್ಧ ಕಾರ್ಯಾನ್ ಅನಾರಬ್ಧ ಕಾರ್ಯಾನ್ ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣ ಎಲ್ಲ ಪಾಪಗಳನ್ನು ಎಲೆ ದಯಾದೇವಿಯೇ ನೀನು ಕ್ಷಮಿಸಿ ಸಲುಹುವೆ ಎಂಬ ದೃಢ ವಿಶ್ವಾಸವನ್ನುಂಟು ಮಾಡಿ ನಮಗೆ ಅಪರಾಧಗಳಿಂದ ಅಪರಾಧಗಳ ಗಣಗಳಿಂದ ಉಂಟಾಗುವ ಹೆದರಿಕೆಯನ್ನು ತಕ್ಷಣವೇ ಹೋಗಲಾಡಿಸು ಎಂಬ ಭಾವ ಇಲ್ಲಿ. ಸಂತನ್ಯಮಾನಮಪರಾಧಗಣಂ ವಿಚಿಂತ್ಯ ತ್ರಸ್ಯಾಮಿ ಹಂತ ಭವತೀಂಚ ವಿಭಾವಯಾಮಿ ಅನ್ಹಾಯ ಮೇ ವೃಷಗಿರೀಶ ಜಹಿ ಜಯೇ ಜಹೀಮಾಂ ಆಶೀವಿಷ ಗ್ರಹಣ ಕೇಳಿ ನಿಭಾಂ ಅವಸ್ಥಾಂ. ಮುಂದೆ 97ನೇ ಶ್ಲೋಕ. ಔತ್ಸುಕ್ಯ ಪೂರ್ವಮುಪಹೃತ್ಯ ಮಹಾಪರಾಧಾನ್ ಮಾತಃ ಪ್ರಸಾದಯಿತುಮಿಚ್ಛತಿ ಮೇ ಮನಸ್ತ್ವಾಂ ಆಲಿಹ್ಯತಾನ್ನಿರವಶೇಷಮಲಬ್ಧತೃಪ್ತಿ ತಾಮ್ಯಸ್ಯಹೋ ವೃಷಗಿರೀಶ ಧೃತಾದಯೇ ತ್ವಂ. ವೃಷಗಿರೀಶ ಧೃತ, ಶ್ರೀನಿವಾಸನಿಂದ ಹೃದಯದಲ್ಲಿ ಧರಿಸಲ್ಪಟ್ಟಿರುವಂತಹ ಮಾತಃ ಲೋಕಮಾತೆಯಾದ ದಯೇ ದಯಾದೇವಿಯೇ, ಔತ್ಸುಕ್ಯಪೂರ್ವಂ ಹೆಚ್ಚಾದ ಆಸಕ್ತಿಯಿಂದ ಮಹಾಪರಾಧಾನ್ ಅನಾದಿ ಕಾಲದಿಂದ ಕೂಡಿಸಿಕೊಂಡ ಭಗವದ್ ಅಪಚಾರಾದಿ ಅಪರಾಧಗಳನ್ನು ಉಪಹೃತ್ಯ ನಿನಗೆ ಉಪಹಾರವಾಗಿ ಅರ್ಪಿಸಿ ತ್ವಾಂ ಪ್ರಸಾದಯಿತು ನಿನ್ನನ್ನು ಪ್ರಸನ್ನಗೊಳಿಸಲು ಮೇ ಮನಃ ಇಚ್ಛತಿ ನನ್ನ ಮನಸ್ಸು ಇಚ್ಛೆ ಪಡ್ತಾ ಇದೆ. ತ್ವಂ ನೀನು ತಾನ್ ಆ ಅಪರಾಧಗಳನ್ನೆಲ್ಲ ನಿರವಶೇಷಂ ಸ್ವಲ್ಪವೂ ಉಳಿಯದಂತೆ ಆಲಿಹ್ಯ ಆಸ್ವಾದನೆ ಮಾಡಿ ಅಲಬ್ಧ ತೃಪ್ತಿ ತೃಪ್ತಿ ಪಡೆಯದವಳಾಗಿ ತಾಮ್ಯಸಿ ದುಃಖ ಪಡ್ತಾ ಇದೆಯಾ? ಅಹೋ ಇದೇನು ಈ ಆಶ್ಚರ್ಯ ಅಂತಾರೆ ಸ್ವಾಮಿ ದೇಶಿಕನಲ್ಲಿ. ದಯಾದೇವಿಯೇ, ನೀನೇ ವಿಶ್ವಕ್ಕೆ ಉಪಕಾರ ಮಾಡುವ ಮಾತೆಯಾಗಿರುವೆ. ಮಾತೆಯು ಪೂಜ್ಯಳಲ್ಲವೇ, ಮತ್ತು ಪ್ರಥಮ ಗುರುವೂ ಸಹ. ಆದ್ದರಿಂದ ನಿನಗೆ ನಾನು ಗುರುದಕ್ಷಿಣೆಯನ್ನು ಕೊಡಬೇಕು. ನನ್ನ ಅತ್ಯಧಿಕವಾದ ಪಾಪಗಳನ್ನೇ ಉಪಹಾರವನ್ನಾಗಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಏಕೆಂದರೆ ಅದೊಂದೇ ನನ್ನಲ್ಲಿರುವುದು ಎಂದು ವರ್ಣಿಸುತ್ತಾರೆ. ಈಗ ದಯಾದೇವಿಯು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಕಾಪಾಡುವಳು ಎಂಬುದನ್ನು ಇಲ್ಲಿ ವ್ಯಾಜಸ್ತುತಿಯ ಮೂಲಕ ಸ್ವಾಮಿ ದೇಶಿಕನ್ ತಿಳಿಸಿದ್ದಾರೆ. ಔತ್ಸುಕ್ಯಪೂರ್ವಂ ಉಪಹೃತ್ಯ ಮಹಾಪರಾಧಾನ್, ಬಹಳ ಶ್ರದ್ಧೆಯಿಂದ ಅನಾದಿ ಕಾಲದಿಂದ ನಾನೇ ಸ್ವತಃ ಸಂಪಾದಿಸಿದ ಉಪಹಾರ ಇದು. ಅದನ್ನು ದಯಾದೇವಿಯು ಬಹಳ ಆದರದಿಂದ ಸ್ವೀಕಾರ ಮಾಡ್ತಾಳೆ. ಇವಳ ಆಶ್ರಿತ ವ್ಯಾಮೋಹವು ಎಷ್ಟು ಅಪಾರವಾದುದು ಅಂತ ಹೇಳ್ತಾರೆ. ಮಾತಃ ಪ್ರಸಾದಯಿತುಮಿಚ್ಛತಿ ಮೇ ಮನಸ್ತ್ವಾಂ, ನಿನ್ನನ್ನು ಸಂತೋಷಪಡಿಸಗೊಳಿಸಲು ನನ್ನ ಮನಸ್ಸು ಇಚ್ಛೆ ಪಡ್ತಾ ಇದೆ ಎನ್ನುತ್ತಾರೆ. ತಾಯಿಯು ಮಗುವಿನಲ್ಲಿ ಹೇಗೋ ಹಾಗೆ ದಯಾದೇವಿಯು ನಮ್ಮಲ್ಲಿ ವಾತ್ಸಲ್ಯ ತೋರುವಳು. ಆಲಿಹ್ಯತಾನ್ ನಿರವಶೇಷಂ ಅಲಬ್ಧ ತೃಪ್ತಿ, ಇವುಗಳನ್ನೆಲ್ಲ ದಯೆ ಸ್ವೀಕರಿಸಿ ಪೂರ್ಣವಾಗಿ ಸ್ವಲ್ಪವೂ ಉಳಿಯದಂತೆ ಆಸ್ವಾದಿಸಿ ತನಗೆ ಹೊಟ್ಟೆ ತುಂಬಲಿಲ್ಲ ಎಂದು ಅತೃಪ್ತಿ ಪಡ್ತಾಳಂತೆ. ಎಂದರೆ ದಯೆಯ ವೈಭವದ ಮುಂದೆ ನಮ್ಮ ಅಪರಾಧಗಳು ಅತ್ಯಲ್ಪವಾದುವು ಎಂಬ ಭಾವ. ತಾಮ್ಯಸ್ಯಹೋ ವೃಷಗಿರೀಶಧೃತ ದಯೇತ್ವಂ, ನಮ್ಮ ಅನಂತ ಅಪರಾಧಗಳನ್ನು ಕ್ಷಮಿಸಿಯೂ ತೃಪ್ತಿ ಪಡೆಯದವಳಂತೆ ದುಃಖಿಸುವಳಂತೆ ದಯಾದೇವಿಯು. ಇದೆಂತಹ ಆಶ್ಚರ್ಯವಮ್ಮ ಅಂತ ಸ್ವಾಮಿ ಇಲ್ಲಿ ಆಶ್ಚರ್ಯಪಡ್ತಾರೆ ಸ್ವಾಮಿ ದೇಶಿಕನ್. ಔತ್ಸುಕ್ಯಪೂರ್ವಂ ಉಪಹೃತ್ಯ ಮಹಾಪರಾಧಾನ್ ಮಾತ ಪ್ರಸಾದಯಿತುಮಿಚ್ಛತಿ ಮೇ ಮನಸ್ತ್ವಾಂ, ಆಲಿಹ್ಯತಾನ್ನಿರವಶೇಷಮಲಬ್ಧ ತೃಪ್ತಿ ತಾಮ್ಯಸ್ಯಹೋ ವೃಷಗಿರೀಶಧೃತ ದಯೇತ್ವಂ. 98ನೇ ಶ್ಲೋಕ. ಜಹ್ಯಾದ್ವೃಷಾ ಚಲಪತಿ ಪ್ರತಿಘೇಪಿ ನ ತ್ವಾಂ ಘರ್ಮೋಪತಪ್ತೈವ ಶೀತಲತಾಮುದನ್ವಾನ್ ಸಾಮಾಮರುಂತು ದಭರನ್ಯಸನಾನುವೃತ್ತಿ ತ್ವದ್ವೀಕ್ಷಣೈ ಸ್ಪೃಶ ದಯೇ ತವ ಕೇಳಿ ಪದ್ಮೈಹಿ. ದಯೇ ದಯಾದೇವಿಯೇ, ಘರ್ಮೋಪತಪ್ತ ಉದನ್ವಾನ್ ಶೀತಲತಾಮಿವ, ಬಿಸಿಲಿನ ತಾಪದಿಂದ ಮೇಲ್ಭಾಗದಲ್ಲಿ ಕಾವುಂಟಾದ ಉದನ್ವಾನ್ ಸಮುದ್ರವು ಶೀತಲತಾಂ ಇವ, ಶೈತ್ಯವನ್ನು ಹೇಗೆ ತ್ಯಜಿಸುವುದಿಲ್ಲವೋ ಅದೇ ರೀತಿಯಲ್ಲಿ ವೃಷಾಚಲಪತಿ ಶ್ರೀನಿವಾಸನು ಪ್ರತಿಘೇಪಿ ಕೋಪಗೊಂಡ ಸಮಯದಲ್ಲಿಯೂ ತ್ವಾಂ ನ ಜಹ್ಯಾತ್ ನಿನ್ನನ್ನು ತ್ಯಜಿಸಲಾರನು. ಸಾ ತ್ವಂ ಅಂತಹ ನೀನು ಅರುಂತುದ ಭರನ್ಯಸನಾನು ವೃತ್ತಿ ಪ್ರಪತ್ತಿಯ ಆವೃತ್ತಿಯಿಂದ ಮನ ನೊಂದವಳಾಗಿ ತ್ವದ್ವೀಕ್ಷಣೈಹಿ ನಿನ್ನ ಕಟಾಕ್ಷಗಳೆಂಬ ತವ ಕೇಳಿ ಪದ್ಮೈಹಿ ನಿನ್ನ ನೀಲಾ ಕಮಲಗಳಿಂದ ಮಾಂ ಸ್ಪೃಶ ನನ್ನನ್ನು ಸ್ಪರ್ಶಿಸುವವಳಾಗು. ಭಗವಂತನು ನಮ್ಮ ಅಪರಾಧಗಳ ಕಾರಣ ಕೋಪಗೊಂಡಿರುವುದಾದರೆ ನಮಗೆ ಕ್ಷಮೆ ಹೇಗೆ ದೊರಕಿತು ಎಂಬ ಶಂಕೆಯಲ್ಲಿ ಸ್ವಾಮಿ ಉತ್ತರವನ್ನು ನಿರೂಪಿಸುತ್ತಾರೆ. ಭಗವಂತನ ಕಟಾಕ್ಷದಿಂದಲೇ ಕಮಲಗಳು ಸೃಷ್ಟಿಸಲ್ಪಡುತ್ತವೆ. ದಯಾದೇವಿಯೇ, ಅವು ನಿನ್ನ ಲೀಲಾರವಿಂದಗಳೇ, ಅವುಗಳಿಂದ ನನ್ನನ್ನು ಸ್ಪರ್ಶಿಸು, ಆಗ ನನ್ನ ಅಪರಾಧಗಳ ಶಮನವಾಗುವುದು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಹ್ಯಾದ ವೃಷಾಚಲಪತಿ ಪ್ರತಿಗೇಪಿ ನ ತ್ವಾಂ, ದಯಾದೇವಿಯೇ, ಭಗವಂತನು ಕೋಪಗೊಂಡಿರುವಾಗಲೂ ನಿನ್ನನ್ನು ಬಿಡುವುದಕ್ಕಾಗುವುದಿಲ್ಲ, ಏಕೆಂದರೆ ಅದರ ಸಂಭವವೇ ಇಲ್ಲ. ಘರ್ಮೋಪತಪ್ತೈವ ಶೀತಲತಾ ಮುದನ್ವಾನ್, ಅದು ಹೇಗೆ ಎಂದರೆ ಸಮುದ್ರವು ಹೇಗೆ ತನ್ನ ಶೈತ್ಯ ಸ್ವಭಾವವನ್ನು ಮೇಲೆ ಎಷ್ಟು ಬಿಸಿಲುಗಾಲದಲ್ಲಿಯೋ ಎಷ್ಟು ಶಾಖ ಇದ್ದರೂ ಕೂಡ ಬಿಸಿ ಇದ್ದರೂ ಕೂಡ ತನ್ನ ಒಳಗಿನ ಶೈತ್ಯ ಸ್ವಭಾವವನ್ನು ಸಮುದ್ರನು ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ದಯಾಸಾಗರನಾದ ಭಗವಂತನಲ್ಲವೇ. ಸಾಮಾಂ ಅರುಂಧುದ ಭರಣ್ಯಸನಾನುವೃತ್ತಿ, ಒಂದು ಸಲ ಮಾಡಿದ ಪ್ರಪತಿಯಿಂದಲೇ ಅತಿತುಷ್ಟಳಾದ ನೀನು, ನಾವು ಮತ್ತೆ ಮತ್ತೆ ಪುನಃ ಪ್ರಪದನವನ್ನು ಪ್ರಾಯಶ್ಚಿತ್ತ ರೂಪವಾಗಿ ಮಾಡಿದರೆ ಹೇಗೆ ತಾನೇ ಸಹಿಸಿಕೊಳ್ಳುತ್ತೀಯೇ ದಯಾದೇವಿಯೇ? ತ್ವದ್ವೀಕ್ಷಣೈಹಿ ಸ್ಪೃಶ ದಯೆ ತವ ಕೇಳಿ ಪದ್ಮೈಹಿ, ಆದ್ದರಿಂದ ನಿನ್ನ ಕಟಾಕ್ಷಗಳೆಂಬ ಲೀಲಾ ಕಮಲಗಳಿಂದ ನನ್ನನ್ನು ಸ್ಪರ್ಶಿಸುವವಳಾಗು ಎಂದು ಇಲ್ಲಿ ಪ್ರಾರ್ಥಿಸುತ್ತಾರೆ. ಭಗವಂತನು ಕೋಪ ದೂರನೆಂದು ಪ್ರಮಾಣಗಳು ತಿಳಿಸುತ್ತವೆ. ಅರೋಷಣೋ ಹ್ಯಸೌ ದೇವ ನ ಕ್ರುದ್ಧತಿ ಅಭಿಷಪ್ತೋಪಿ ಎಂದೆಲ್ಲ, ಮತ್ತು ಅವನ ಶತ್ರುಗಳಲ್ಲಿಯೂ ಕೋಪಗೊಳ್ಳಬೇಕಾದರೆ ಬಲವಂತದಿಂದ ಕೋಪವನ್ನು ಭರಿಸಿಕೊಳ್ಳಬೇಕಂತೆ. ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ, ಕೋಪಂ ಆಹಾರಯತಿ ತೀವ್ರಂ ಅಂತ ಹೇಳ್ಬಿಟ್ಟು. ಅಂತಹ ಭಗವಂತನು ಕೋಪಗೊಳ್ಳಬೇಕಾದರೆ ದಯಾದೇವಿಯ ಕಾರಣವೇ ಅಂತ ಹೇಳ್ತಾರೆ ಇಲ್ಲಿ. ಏಕೆಂದರೆ ಅವನು ದಯಾದೇವಿಗೆ ಕಿಂಕರನಾಗಿದ್ದಾನೆ. ಆದ್ದರಿಂದ ದಯಾದೇವಿಯೇ, ನೀನು ಸ್ವತಃ ಪುರುಷಾರ್ಥವಾದ ನಿನ್ನ ಕಟಾಕ್ಷಗಳಿಂದ ನನ್ನನ್ನು ಶೀತಲಗೊಳಿಸು ಎಂದು ಬೇಡುತ್ತಾರೆ. ಭಗವಂತನು ಸ್ವರೂಪತಃ ಕೋಪಗೊಳ್ಳಲಾರನು. ಅವನು ತನಗೆ ಸ್ವರೂಪ ನಿರೂಪಕವಾದ ಧರ್ಮವಾದ ದಯೆಯನ್ನು ಒಂದು ವೇಳೆ ಬಿಟ್ಟರೆ ಹಾಗಾಗಿತ್ತು. ದಯೆಯ ಕಾರಣದಿಂದ ಅವನಿಗೆ ಕೋಪ ಅಂದರೆ ದಯೆಯನ್ನು ಬಿಟ್ಟರೆ ಅವನಿಗೆ ಕೋಪ ಬರುವುದು. ಆದರೆ ಅದರ ಸಂಭವವೇ ಇಲ್ಲವಲ್ಲ. ಸಮುದ್ರದ ಒಳಭಾಗಕ್ಕೆ ಎಂದೂ ತಾಪ ಉಂಟಾಗದು. ಅದೇ ರೀತಿಯಲ್ಲಿ ಭಗವಂತನ ಕೋಪವು ಬರಿಯ ಮೇಲ್ನೋಟಕ್ಕೆ ಮಾತ್ರವೇ ಎಂಬ ಭಾವ. ಅವನು ತನ್ನ ಹೃದಯದಲ್ಲಿಯಾದರೂ ಗಾಢವಾದ ಕರುಣೆಯೇ ಇರುವುದು ಅವನ ಹೃದಯದಲ್ಲಿ. ಅಂತಹ ದಯಾಸಾಗರನಲ್ಲಿ ಒಂದು ಸಲ ಮಾಡಿದ ಪ್ರಪತ್ತಿಯೇ ಆಶ್ರಿತರ ಸಕಲ ಮನೋರಥಗಳನ್ನು ಪೂರ್ಣ ಮಾಡಲು ಸಾಕಾಗಿರಲು, ಪುನಃ ಪ್ರಪತ್ತಿ ಮಾಡಿದರೆ ಅವನಲ್ಲಿ ಅದಕ್ಕೆ ಯಾವ ಫಲವನ್ನು ತಾನೇ ಕೊಡಲು ಸಾಧ್ಯ ಅನ್ನುತ್ತಾರೆ. ಆದ್ದರಿಂದ ಅದು ಅವನ ಮನಸ್ಸನ್ನು ಬಾಧಿಸುತ್ತದೆ. ಹೀಗೆ ದಯಾದೇವಿಯ ವೈಭವವನ್ನು ಕೊಂಡಾಡುತ್ತಾರೆ ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ ಆಶ್ಚರ್ಯವಾಗಿ. ಜಹ್ಯಾದ್ ವೃಷಾ ಚಲಪತಿ ಪ್ರತಿಘೇಪಿ ನತ್ವಾಂ ಧರ್ಮೋಪತಪ್ತೈವ ಶೀತಲತಾ ಮುದನ್ವಾನ್ ಸಾಮಾಮರುಂತುದ ಭರಣ್ಯಸನಾನುವೃತ್ತಿ ತ್ವದ್ವೀಕ್ಷಣೈ ಸ್ಪೃಶದಯೇ ತವ ಕೇಳಿ ಪದ್ಮೈ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.